ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಮನೆಯಲ್ಲಿ ಜನ ಕೆಲಸ ಮಾಡೋರಿಲ್ಲ, ಇನ್ನು ಕೆಲಸ ಮಾಡೋ ಜನ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಬೇಸಾಯ ಮಾಡೋದೇ ದೊಡ್ಡದು, ಇನ್ನು ದನಕರುಗಳನ್ನು ಇಟ್ಕೊಳ್ಳೋದು ಇನ್ನೂ ಕಷ್ಟ ಅಂತ ಅನ್ಕೊಂಡು ಎಷ್ಟೋ ಜನ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರೆ. ದನಕರುಗಳನ್ನು ಸಾಕ್ದಲ್ಲೇ ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲೂ ಇದ್ದಾರೆ. ದನಕರುಗಳು ಬರೀ ಕೃಷಿಗೆ ನೆರವಾಗ್ತವಂತಲ್ಲ, ನಮ್ಮ ಶ್ರಮಪಟ್ಟು ದುಡಿಯುವ ರೈತನಿಗೂ ಶಕ್ತಿಯನ್ನು ಕೊಡ್ತವೆ, ಆರೋಗ್ಯಕ್ಕೆ ಪೂರಕವಾದ ಹೈನು ಪದಾರ್ಥಗಳನ್ನು ಒದಗಿಸ್ತವೆ. ನೋಡಿ, ನೀವು ಮನಸ್ಸು ಮಾಡಿದರೆ ಒಂದಲ್ಲ ನಾಲ್ಕಾರು ಹಸುಗಳನ್ನು, ಎಮ್ಮೆಗಳನ್ನು, ಎತ್ತುಗಳನ್ನು ಸಾಕ್ಕೊಳ್ಬೋದು. ಮನಸ್ಸಿಲ್ಲದೆ ಹೋದರೆ ನೀವು ಒಂದು ಹಸುವನ್ನು ಸಾಕೋಕ್ಕಾಗಲ್ಲ. ಕೆಲವೊಬ್ಬರು ಸ್ವಲ್ಪ ಜಮೀನಿದ್ರೂ ಹತ್ತಿಪ್ಪತ್ತು ಹಸುಗಳನ್ನು ಎಮ್ಮೆಗಳನ್ನು ಸಾಕ್ಕೊಂಡು ಸಂತೋಷದಿಂದ ಜೀವನ ಮಾಡ್ತಿದ್ದಾರೆ. ಇನ್ನೂ ಕೆಲವೊಬ್ಬರು 50, 100, 500 ಹಸುಗಳನ್ನು ಸಾಕಿರೋದಿದೆ. ಇದೇನು ಕಥೆ ಅಲ್ಲ, ನಾವು ನೀವು ನೋಡಿಕೊಳ್ಳೇಬೇಕಾಗಿರುವ, ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವ ಸಂಗತಿ ಇದು. ಅವರಿಗೆ ಈ ಕೆಲಸ ಸಾಧ್ಯ ಆಯಿತು, ನಮಗೆ ಯಾಕೆ ಆಗಲಿಲ್ಲ ಅಂತ ಯೋಚನೆ ಮಾಡಿದ್ರೆ ನಮ್ಮ ಇತಿಮಿತಿಗಳನ್ನು ನಾವು ವಿಮರ್ಶೆ ಮಾಡಿಕೊಂಡು ಅದರಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದೇ. ನಮ್ಮಲ್ಲಿರುವ ಕಳೆಗಳು, ಹುಲ್ಲುಗಳು, ಇನ್ನು ಬೇಡವಾದ ಗಿಡಗಳನ್ನು ತಿನ್ನುವ ಜಾನುವಾರುಗಳು ಪ್ರತಿದಿನವೂ ಸಗಣಿಯನ್ನು ಹಾಕ್ತವೆ, ಗಂಜಲವನ್ನು ಕೊಡ್ತವೆ, ಹಾಲನ್ನಂತೂ ತಪ್ಪದೆ ನೀವು ಹಿಂಡ್ಕೊಳ್ತೀರಿ ಅಥವಾ ಕರೆದುಕೊಳ್ತೀರಿ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀರಿ. ಹಾಗೆ ವರ್ಷ ವರ್ಷಕ್ಕೂ ಕರುಗಳನ್ನು ಕೊಡ್ತಾ ಹೋಗ್ತವೆ. ನೋಡ್ತಾ ನೋಡ್ತಾ ಜಾನುವಾರುಗಳ ಸಂಪತ್ತು ಹೆಚ್ಚಾದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆ ಆಗುತ್ತೆ. ಹಿಂದೆಲ್ಲ ದನಕರುಗಳನ್ನು ಮೇಯ್ಸಲಿಕ್ಕೆ ರೈತರೇ ತಮ್ಮ ತಮ್ಮ ಜಮೀನುಗಳಲ್ಲಿ ದೊಡ್ಡ ದೊಡ್ಡ ಬದುಗಳನ್ನು ಬಿಟ್ಕೊಳ್ತಾ ಇದ್ರು, ಜಾಗಗಳನ್ನು ಇಟ್ಕೊಳ್ತಾ ಇದ್ರು. ಇವತ್ತು ಎಷ್ಟೋ ಜನ ಹಣದ ಆಸೆಗಾಗಿ ತಮ್ಮ ಜಮೀನುಗಳನ್ನೆಲ್ಲ ವಾಣಿಜ್ಯ ಬೆಳೆಗಳಿಗೆ ಮೀಸಲಿಟ್ಕೊಂಡು ಜಾಗ ಇಲ್ಲ ಜಾಗ ಇಲ್ಲ ಅಂತ ಅನ್ಕೊಂಡು ಒದ್ದಾಡೋದಿದೆ. ಇನ್ನು ಸಾರ್ವಜನಿಕ ಜಮೀನುಗಳು, ಗೋಮಾಳುಗಳು ಅಥವಾ ಬಾರೆಗಳು, ಬಯಲು ಪ್ರದೇಶಗಳು ಇವತ್ತು ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರೋ ಪಾಲಾಗಿದ್ದಾವೆ. ನಾವೇ ಮಾಡ್ಕೊಂಡಿದ್ ನೋಡಿ, ದನಕರುಗಳಿಲ್ಲದ ಬದುಕು ಅಷ್ಟೇನು ಒಳ್ಳೇದಲ್ಲ ಅಂತ ಅನ್ಕೊಂಡು ನಮ್ಮ ಹಿರಿಯರು ಮನೆ ತುಂಬ ದನಕರುಗಳನ್ನು ಇಟ್ಕೊಳ್ತಾ ಇದ್ರು, ಹಾಗೆ ದುಡಿಯೋ ಜನಗಳಿಗೂ ಕೊರತೆ ಇರಲಿಲ್ಲ. ರೈತ ಬಾಂಧವರೇ, ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ದನಕರುಗಳು ನೀಡುವ ಸಗಣಿ, ಗಂಜಲ ನಿಜವಾಗ್ಲೂ ರಾಸಾಯನಿಕ ಗೊಬ್ಬರಗಳು ಏನು ಪರಿಣಾಮ ನೀಡುತ್ತವೋ ಅದು ಏನೂ ಅಲ್ಲ, ತಾತ್ಕಾಲಿಕವೇ. ಇದು ಬಹುದಿನ ಪರಿಣಾಮವನ್ನುಂಟು ಮಾಡಿ ನಿಮ್ಮ ಹಿತಕ್ಕೆ ನೆರವಾಗ್ತದೆ. ಆದ್ದರಿಂದ ನೀವು ಮನಸ್ಸು ಮಾಡಿ ಅನ್ನೋದಕ್ಕಿಂತ ನೀವು ತಪ್ಪದೆ ದನಕರುಗಳನ್ನು ಸಾಕಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಿದರೆ ಅದು ನಿಮಗೇ ಒಳ್ಳೆಯದು. ರೈತ ಬಾಂಧವರೇ, ಸಗಣಿ ಗೊಬ್ಬರಕ್ಕಿಂತ ಎರೆಹುಳು ಗೊಬ್ಬರ ಹೆಚ್ಚು ಸತ್ವಯುತವಾದುದು ಅಂತ ಅನ್ಕೊಂಡು ತಜ್ಞರು ಹೇಳೋದಿದೆ. ಇದು ನಿಜನೇ. ಆದ್ರೆ ಗಮನಿಸ್ಕೊಳ್ಳಿ, ಎರೆಹುಳುಗಳು ಬೇರೆ ಕಸಕಡ್ಡಿಗಳನ್ನು ಇಷ್ಟಪಟ್ಟು ತಿನ್ನೋದಕ್ಕಿಂತ ಸಗಣಿಗೆ ಬಹುಬೇಗ ಆಕರ್ಷಣೆ ಆಗ್ತವೆ, ಸಗಣಿಯನ್ನ ಬಹುಬೇಗ ಅರಗಿಸಿಕೊಂಡು ಹೊರಗಡೆ ಹಿಕ್ಕಿ ಹಾಕ್ತವೆ. ಎರೆಹುಳುಗಳನ್ನ ಡಂಗ್ವರ್ಮ್ ಅಥವಾ ಸಗಣಿ ಹುಳು ಅಂತ ಅನ್ಕೊಂಡು ಕರೆಯೋದಿದೆ. ಭೂಮಿ ತಾಯಿಯ ಕರಳು, ನಿಸರ್ಗದ ನೇಗಿಲು ಅನ್ನುವ ಎರೆಹುಳುಗಳು ಸಮೃದ್ಧಿಯಾಗಿರಬೇಕಾದ್ರೆ, ಚೆನ್ನಾಗಿರಬೇಕಾದ್ರೆ ಭೂಮಿಗೆ ಆದಷ್ಟು ಸಗಣಿ ಸೇರ್ತಾ ಇರಬೇಕು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. June 29th ನಮ್ಮ ಹಾಸನದಲ್ಲಿ ಶುಭಾರಂಭಗೊಳ್ಳುತ್ತಿರುವ ಹೈಟೆಕ್ ಫರ್ನಿಚರ್ನ ಉದ್ಘಾಟನೆ ಕೊಡುಗೆಗಳು. 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ ಕೇವಲ 19,999 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ 15,999 ರೂಪಾಯಿಗೆ. ಟೈಕೂನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್ ಹಾಸನ. ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ 101 ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ವೈಜ್ಞಾನಿಕ ದತ್ತಾಂಶವನ್ನು ಸಂಗ್ರಹಿಸಲು ದಿನಾಂಕ 5/5/2025 ಮನೆ ಮನೆ ಭೇಟಿ ಮೂಲಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನ ಪ್ರಾರಂಭಿಸಲಾಗಿದ್ದು, ಇದುವರೆಗೂ ಸಮೀಕ್ಷೆಯಲ್ಲಿ ಭಾಗವಹಿಸದೇ ಇರುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಅಂತಿಮ ಅವಕಾಶವನ್ನ ಕಲ್ಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಸಮೀಕ್ಷಾ ದಿನಾಂಕವನ್ನು 23/6/2025 ದಿನಾಂಕ 30/6/2025 ವಿಸ್ತರಿಸಲಾಗಿದೆ. ಸಮೀಕ್ಷೆಯಲ್ಲಿ ಈವರೆಗೆ ಪಾಲ್ಗೊಳ್ಳದೇ ಇರುವವರು ನಾಗರಿಕ ಸೇವಾ ಕೇಂದ್ರಗಳಾದ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಮತ್ತು ಬಾಬೂಜಿ ಸೇವಾ ಕೇಂದ್ರಗಳು ಅಥವಾ ಆನ್ಲೈನ್ ಮೂಲಕ ಸ್ವಯಂ ದೃಢೀಕರಣ ಮೂಲಕ ಘೋಷಣೆ ಮಾಡಿಕೊಳ್ಳುವಂತೆ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೋರಲಾಗಿದೆ. ಈಗ ಕೇಳೋಣ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸುಲೋಚನಾ ಅವರ ಧ್ವನಿಯಲ್ಲಿರುವ ಒಂದು ಜನಪದ ಗೀತೆಯನ್ನ. ಮಂತ್ರಿ ಪ್ರಧಾನಿ ಯಾಕೆ ಹಾರ ತುರಾಯಿ ಯಾಕೆ ಮಂತ್ರಿ ಪ್ರಧಾನಿ ಯಾಕೆ ಬಂದ ಕಾರ್ಯ ಹೇಳಿ ಹೋಗೆಣ್ಣೆ ಒಯ್ಯಾರಿ ಜಾಣೆ ಬಂದ ಕಾರ್ಯ ಹೇಳಿ ಹೋಗೆಣ್ಣೆ ಒಯ್ಯಾರಿ ಜಾಣೆ ಬಂದ ಕಾರ್ಯ ಹೇಳಿ ಹೋಗೆಣ್ಣೆ ಕಂಡರ್ ನಿಮ್ಮ ತಾಯಿ ತಂದೆ ಬಂದೆ ಯಾಕೆ ಅನ್ನುತ್ತಾರೆಣ್ಣೆ ವಯ್ಯಾರಿ ಜಾಣೆ ಬಂದೆ ಯಾಕೆ ಅನ್ನುತ್ತಾರೆಣ್ಣೆ ವಯ್ಯಾರಿ ಜಾಣೆ ಬಂದೆ ಯಾಕೆ ಅನ್ನುತ್ತಾರೆಣ್ಣೆ ಕೇಳಿ ಬರುವೆ ಬಂದರೇನು ಕೊಡುವೆ ಹೇಳೆಣ್ಣೆ ವಯ್ಯಾರಿ ಜಾಣೆ ಬಂದರೇನು ಕೊಡುವೆ ಹೇಳೆಣ್ಣೆ ವಯ್ಯಾರಿ ಜಾಣೆ ಬಂದರೇನು ಕೊಡುವೆ ಹೇಳೆಣ್ಣೆ